ಸುಮಾರು 10 ಜಿಲ್ಲೆಗಳಿಗೆ ಪ್ರವಾಸ ಮಾಡಿ, ರಾಜ್ಯದ 25 ತಾಲೂಕುಗಳಿಗೆ ಪ್ರವಾಸ ಮಾಡಿ, ಸುಮಾರು 100 ಹಳ್ಳಿಗಳನ್ನು ಸುತ್ತಾಡಿ, ರೈತರಲ್ಲಿ ಲಿಂಬೆಹಣ್ಣಿನ ಮಹತ್ವವನ್ನು ತಿಳಿಸಿ, ಈ ಕ್ಷೇತ್ರವನ್ನು ಯಾವ ರೀತಿ ವಿಸ್ತರಣೆ ಮಾಡಬೇಕು, ಇದನ್ನು ಬೆಳೆಯನ್ನು ಪಾಲನೆ ಪೋಷಣೆ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸಿಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರದ ಮಾನ್ಯ ನಮ್ಮ ಹೆಮ್ಮೆಯ ಪ್ರಧಾನಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ತಮ್ಮ ಆಡಳಿತದ ಅವಧಿಯಲ್ಲಿ ಒಂದು ಜಿಲ್ಲೆ ಒಂದು ಬೆಳೆ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆ ಲಿಂಬೆಹಣ್ಣಿನ ಪ್ರಮುಖ ಬೆಳೆಯಾಗಿ ಇವತ್ತು ಬಂದಿರುವಂಥದ್ದು ನಮಗೆ ನಿಮಗೆಲ್ಲ ಸೌಭಾಗ್ಯ ಆಗಿರತಕ್ಕಂಥದ್ದು. ಈ ಒಂದು ಲಿಂಬೆಹಣ್ಣಿನ ಬೆಳೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ತೊಗರೆ ಮುಖ್ಯ ಬೆಳೆ, ವಿಜಯಪುರ ಜಿಲ್ಲೆಯಲ್ಲಿ ಲಿಂಬೆ ಇರ್ಬೋದು, ಬಾಗಲಕೋಟೆ ಜಿಲ್ಲೆಯಲ್ಲಿ ಪೇರ್ಲೆ ಇರ್ಬೋದು, ಧಾರವಾಡ ಜಿಲ್ಲೆಯಲ್ಲಿ ಇವತ್ತು ಬೆಲ್ಲದ ಪಾರ್ಕ್ ಇರ್ಬೋದು, ಈ ರೀತಿಯ ಹೊಂದಿರತಕ್ಕಂಥ ವಿಜಯಪುರ ಜಿಲ್ಲೆಯಲ್ಲಿ ಲಿಂಬೆಹಣ್ಣನ್ನು ಉತ್ಕೃಷ್ಟವಾಗಿ ಮಾಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಈ ಸರ್ಕಾರದ ಅನುಸಾರವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಇದನ್ನು ನಾನು ಇಟ್ಕೊಂಡು ಕರ್ನಾಟಕದಲ್ಲಿ 3 ವರ್ಷಗಳ ಬಂದಿರತಕ್ಕಂಥ ಏನು ನಮ್ಮ ನಿಗಮಕ್ಕೆ ಇರತಕ್ಕಂಥ ಹಣದಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ನಾವು ಇವತ್ತು ಹಾಕೊಂಡಿರ್ತಕ್ಕಂಥದ್ದು. ಇವತ್ತು ರೈತರಿಗೆ ಅನುಕೂಲ ಆಗ್ತಕ್ಕಂಥ ಬೇರೆ ಬೇರೆ ಇವತ್ತು ಹಣ್ಣನ್ನು ರಫ್ತು ಮಾಡುವಂಥದ್ದಿರ್ಬೋದು, ಎಕ್ಸ್ಪೋರ್ಟ್ ಲೈಸೆನ್ಸ್ ಅನ್ನು ತೆಗೆಸಿಕೊಡುವಂಥದ್ದಿರ್ಬೋದು, ಪ್ರೊಸೆಸಿಂಗ್ ಯೂನಿಟ್ಗಳನ್ನು ಹಾಕುವಂಥದ್ದಿರ್ಬೋದು, ಕ್ಷೇತ್ರವನ್ನು ಹೆಚ್ಚಿಸುವಂಥದ್ದಿರ್ಬೋದು, ರೈತರಲ್ಲಿ ಬೆಳೆಯ ಬಗ್ಗೆ ತರಬೇತಿಗಳನ್ನು ಕೊಡುವಂತಿರ್ಬೋದು, ರೈತರ ಕ್ಷೇತ್ರಗಳನ್ನು ವಿಸ್ತರಣೆ ಮಾಡ್ತಕ್ಕಂಥ ರೈತರ ಪ್ರವಾಸಗಳನ್ನು ಹಮ್ಮಿಕೊಳ್ಳುವಂತಿರ್ಬೋದು, ರಾಜ್ಯವ್ಯಾಪಿಯಾಗಿ ಇದನ್ನು ಬೆಳೆಸಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡು ಪ್ರವಾಸ ಮಾಡುವಂಥದ್ದಾಗಿದೆ. ಅದೇ ರೀತಿಯಾಗಿ ಮಾದರಿಯ ನರ್ಸರಿ ಫಾರ್ಮ್ಗಳನ್ನು ಇವತ್ತು ಲಿಂಬೆಹಣ್ಣಿನಲ್ಲಿರ್ತಕ್ಕಂಥ 3 ತಳಿಯ ಬೆಳೆಗಳನ್ನು ಅತ್ಯಂತ ತಿಳುವಾದ ಲೇರನ್ನು ಹೊಂದಿರತಕ್ಕಂಥ ಅತ್ಯಂತ ರುಚಿಕಟ್ಟಾಗಿರ್ತಕ್ಕಂಥ ಸ್ವಾದ ಹಾಗೂ ವಾಸನೆ ಉಳ್ಳಂತ ಒಂದು ಲಿಂಬೆಹಣ್ಣು, ಇದು ವಿಶ್ವದಲ್ಲೇ ಅತ್ಯಂತ ಉತ್ಕೃಷ್ಟವಾಗಿ ಬೆಳೀತಕ್ಕಂಥ ಒಂದು ಲಿಂಬೆಹಣ್ಣು ಇವತ್ತು ಇಂಡಿ ಮತ್ತು ಸಿಂದಗಿ ತಾಲೂಕಿನಲ್ಲಿ ಬೆಳೀತಕ್ಕಂಥದ್ದು. ಇದಕ್ಕಾಗಿನೇ ಇವತ್ತು ವಿಜ್ಞಾನಿಗಳು ನಮ್ಮ ಬಾಗಲಕೋಟದ ಕೃಷಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಇರ್ಬೋದು, GKVK ಬೆಂಗಳೂರಿನ ವಿಶ್ವವಿದ್ಯಾಲಯ ಇರ್ಬೋದು, ವಿಜ್ಞಾನಿಗಳ ಜೊತೆಗೆ ಸಂಭಾಷಣೆ ಮಾಡಿದಾಗ ಇವತ್ತು GI ಟ್ಯಾಗ್ ಅನ್ನುವಂಥ ಒಂದು ಏನೋ ಒಂದು ಪರಿಕಲ್ಪನೆ ಇದೆ, ಅದನ್ನು ಕೊಡಿಸಿಕೊಡುವಂಥ ಒಂದು ಕೆಲಸವನ್ನು ಇವತ್ತು ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದೀವಿ. GI ಟ್ಯಾಗ್ ಅಂದ್ರೆ ಏನು, ಇವತ್ತು GI ಟ್ಯಾಗ್ನ ತಾತ್ಪರ್ಯ ಏನು ಅನ್ನುವಂಥದ್ದನ್ನು ಜಿಯೋಗ್ರಫಿಕಲಿ ಐಡೆಂಟಿಫಿಕೇಶನ್ ಅನ್ನುವಂಥ ಒಂದು ಗ್ಲೋಬಲ್ ಒಂದು ಸರ್ಟಿಫಿಕೇಶನ್ ನಮಗೆ ಸಿಕ್ಕಿದ್ದೆ. ಆದರೆ ವಿಶ್ವ ಮಟ್ಟದಲ್ಲಿ ಇವತ್ತು ಇದನ್ನ ವಿದೇಶದಲ್ಲಿರ್ತಕ್ಕಂಥ ಯಾರಾದರೂ ಈ ಲಿಂಬೆಹಣ್ಣನ್ನು ಖರೀದಿಸಿ ವ್ಯಾಪಾರ ವೃದ್ಧಿಯನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನು ನಾವು ಇವತ್ತು ಅದನ್ನು ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ FEOಗಳನ್ನು ಇವತ್ತು ಕೇಂದ್ರದ ನಮ್ಮ ಪ್ರಧಾನಮಂತ್ರಿಗಳು 10,000 FEOಗಳನ್ನು ಹುಟ್ಟು ಹಾಕಬೇಕು ಅನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡಿದ್ರು. ಅದರ ಪ್ರಕಾರವಾಗಿ ನಮ್ಮ ಇಂಡಿ ಲಿಂಬಿ ಬೋರ್ಡ್ಗೆ ಇರ್ಬೋದು, ತೋಟಗಾರಿಕೆ ಇಲಾಖೆಗೆ ಇರ್ಬೋದು, ಜಿಲ್ಲೆಯ 3 FEOಗಳನ್ನು ಪೂರ್ಣ ಪ್ರಮಾಣದಲ್ಲಿ ಲಿಂಬೆಹಣ್ಣನ್ನು ಬೆಳೆಯತಕ್ಕಂಥ ಒಂದು ಹೋಬಳಿ ಕೇಂದ್ರಗಳಿಗೆ ಅಲ್ಲಿ ಅವುಗಳನ್ನು ಸ್ಥಾಪಿಸಿ ಅಲ್ಲಿ ಸುಮಾರು 1,000 ಜನರನ್ನ ಆ ಒಂದು ರೈತ ಉತ್ಪಾದಕರ ಕಂಪನಿಯಲ್ಲಿ ಹೆಸರನ್ನು ನೋಂದಾಯಿಸಿಕೊಂಡು ಅವರಿಗೆ ಲಿಂಬೆಹಣ್ಣಿನಿಂದ ಏನೇನು ಮಾಡಬೇಕು, ಎಲ್ಲೆಲ್ಲಿ ರಫ್ತು ಮಾಡಬೇಕು, ಅವರಿಗೆ ಪರಿಕರಗಳನ್ನು ಕಡಿಮೆ ದರದಲ್ಲಿ ಕೊಡುವಂಥದ್ದಿರ್ಬೋದು, ತಾಡಪಾಲುಗಳಿರ್ಬೋದು, ಬಿಸ್ನೆಸ್ ಮಾಡಿ ಅವರಿಗೆ ವ್ಯಾಪಾರ ಮಾಡಿಸಿಕೊಡುವಂಥ ಒಂದು ಕೆಲಸಗಳನ್ನು ಮಾಡಿಕೊಡ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ರೈತ ಉತ್ಪಾದಕರ ಕಂಪನಿಯಿಂದ ಮಾಡತಕ್ಕಂಥದ್ದು. ಇವತ್ತು ನಾನು ಬೆಳಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿ ಕೊಟ್ಟಿರ್ತಕ್ಕಂಥ 3 FEOಗಳನ್ನು ಇವತ್ತು ಅತ್ತರ್ಗ ಇರ್ಬೋದು, ಸಾಲೋಟಿಗೆ ಇರ್ಬೋದು, ಸಿಂದಗಿ ತಾಲೂಕಿನ ಚಾಂದಕೋಟಿಗೆ ಗ್ರಾಮಕ್ಕಿರ್ಬೋದು, ಈ ಎಲ್ಲ ಗ್ರಾಮಗಳಲ್ಲಿ ರೈತ ಉತ್ಪಾದಕರ ಕಂಪನಿಯನ್ನು ಪುಷ್ಟೀಕರಿಸಿ ಆ ರೈತರಲ್ಲಿ ಒಂದು ಸ್ವಾವಲಂಬನೆ ಸ್ವಾಭಿಮಾನದ ಸಂಕೇತವನ್ನು ಮೂಡಿಸಬೇಕು ಅನ್ನುವಂಥ ಒಂದು ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಇವತ್ತು ಲಿಂಬೆ ಅಂತಂದರೆ ಬರೀ ಲಿಂಬೆ ಅಲ್ಲ, ಕಿತ್ತಳೆ, ಮೂಸಂಬಿ ಹಾಗೂ ಗಜನಿಂಬೆ ಇರ್ಬೋದು, ಎಲ್ಲವುಗಳನ್ನು ಸೇರಿಕೊಂಡು ಮಾಡ್ತಕ್ಕಂಥ ಒಂದು ಈ ಲಿಂಬೆಹಣ್ಣಿನ ಜಾತಿಗೆ ಸೇರಿರ್ತಕ್ಕಂಥ ಎಲ್ಲ ಹಳ್ಳುಗಳನ್ನು ಇವತ್ತು ನಾವು ಬೆಳೆಸ್ತಾ ಇರತಕ್ಕಂಥದ್ದು. ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯಲ್ಲಿ ಇಟ್ಟಂಗಿಹಾಳ್ ಪುಟ್ ಪಾರ್ಕ್ನಲ್ಲಿ ಸುಮಾರು ದೊಡ್ಡ ಕ್ಷೇತ್ರವನ್ನು ಹೊಂದಿರತಕ್ಕಂಥ ಈ ಒಂದು ಜಾಗೆಯಲ್ಲಿ ಹಿಂದೆ ನಮ್ಮ ತೋಟಗಾರಿಕೆ ಮಂತ್ರಿಗಳಾಗಿರ್ತಕ್ಕಂಥ ಆರ್ ಶಂಕರ್ ಅವರು ಬಂದಂತ ಸಂದರ್ಭದಲ್ಲಿ ನಾವು ಅವರಿಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದೀವಿ. ಅವರು ಬಹಳ ಖುಷಿಯಿಂದ ಒಪ್ಪಿಕೊಂಡು ಬರುವಂತ ದಿನಗಳಲ್ಲಿ ಪುಡ್ ಪಾರ್ಕಿನಲ್ಲಿ ವಿಶೇಷವಾಗಿ ಪ್ರೊಸೆಸಿಂಗ್ ಯೂನಿಟ್ಗಳನ್ನು ಮಾಡಲಿಕ್ಕೆ ಲಿಂಬೆ ಬೆಳೆಗಾರರಿಗೆ ಸುಮಾರು 15-20 ಎಕರೆ ಪ್ರದೇಶವನ್ನು ಮೀಸಲಿಡಬೇಕು ಅನ್ನುವಂಥ ಒಂದು ಮಾತನ್ನು ಇವತ್ತು ನಾವು ಮಾಡಿರ್ತಕ್ಕಂಥದ್ದಿರಬಹುದು. ಅದೇ ರೀತಿ ಇಂಡಿ ತಾಲೂಕಿನ ವಸಂತನಗರದಲ್ಲಿ 3.5 ಎಕರೆ ಪ್ರದೇಶದಲ್ಲಿ ಇವತ್ತು ಲಿಂಬೆ ಅಭಿವೃದ್ಧಿ ನಿಗಮಕ್ಕೆ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಒಂದು ಕಟ್ಟಡವನ್ನು ನಿರ್ಮಿಸುವಂಥ ಯೋಜನೆಗಾಗಿ ರಫ್ತಾರು ಯೋಜನೆ ಅಡಿಯಲ್ಲಿ ಸುಮಾರು 8 ಕೋಟಿ ರೂಪಾಯಿ ಯೋಜನೆಯನ್ನು ಇವತ್ತು ನಾವು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಯಾಕಪ್ಪ ಅಂತಂದ್ರೆ ಇದು ಪ್ರಥಮದಲ್ಲಿ ಸ್ಥಾಪನೆಗೊಂಡಿರತಕ್ಕಂಥ ಈ ನಿಗಮ 3 ವರ್ಷಗಳ ಕಾಲ ಯಾವುದೇ ಕಾರ್ಯವನ್ನು ಪ್ರಾರಂಭ ಮಾಡಲಿಕ್ಕೆ ಆಗಿಲ್ಲ. ನಾನು 2021 ವರ್ಷದ ಅವಧಿಯಲ್ಲಿ ಇವತ್ತು ಕ್ಷೇತ್ರವನ್ನು ವಿಸ್ತರಣೆ ಮಾಡುವಂಥದ್ದಿರ್ಬೋದು,

ಜಿಲ್ಲೆಯ ತೋಟಗಾರಿಕೆ ಇಲಾಖೆಯಿಂದ ಕರಪತ್ರಗಳನ್ನು ಮಾಡೋದ್ರ ಮುಖಾಂತರ, ಪತ್ರಿಕೆಗಳಿಗೆ ಹೇಳಿಕೆ ಕೊಡೋದ್ರ ಮುಖಾಂತರ ಮತ್ತು ಎಲ್ಲ ಕಡೆ ಇದನ್ನ ಪ್ರಸಾರ ಮಾಡಿ ತೋಟಗಾರಿಕೆ ಅಧಿಕಾರಿಗಳು, ತಾಲೂಕಾ ಕೇಂದ್ರ ಇರತಕ್ಕಂಥ ಎಲ್ಲ ಅಧಿಕಾರಿಗಳನ್ನು ಪ್ರಸಾರ ಮಾಡೋದ್ರ ಮುಖಾಂತರ ಆಸಕ್ತ ರೈತರು ಯಾರು ಎಲಿಜಿಬಿಲಿಟಿ ಇದ್ದಾರೆ, ಯಾರು ಆಸಕ್ತರು ಇದ್ದಾರೆ, ಯಾರು ಮುಂದೆ ಬಂದ್ರು ಈ ವರ್ಷದ ಹೋದ 2021 ಸಾಲಿಗೆ 27 ಅರ್ಜಿಗಳು ಬಂದಿರತಕ್ಕಂಥದ್ದು, 21-22 ಸಾಲಿನೊಳಗೆ ಎಷ್ಟೇ ಅರ್ಜಿಗಳು ಬಂದರೂ ಅದನ್ನು ಪರಿಶೀಲನೆ ಮಾಡಿ ಇವತ್ತು ಕೊಡ್ತಕ್ಕಂಥ ತರಬೇತಿ ಉದ್ದೇಶನೂ ಅದನ್ನೇ. ನನಗೂ ಒಂದು ಇರುವಂತಹ ಅವಧಿ ಒಳಗೆ ನಾನು ಏನ್ ಮಾಡಬೇಕು, ಈ ರೈತರಿಗೆ ಏನಾದರೂ ಒಂದು ನಿಂಬೆಯ ಹಣ್ಣಿನ ಉತ್ಪಾದನೆಯೊಳಗೆ ಸಾಧನೆಯನ್ನು ಮಾಡಿಸಬೇಕು ಅನ್ನುವಂತ ಒಂದು ಸಂಕಲ್ಪ ಇಟ್ಕೊಂಡು ಈ ಕೆಲಸ ಮಾಡ್ಲಿಕ್ಕತ್ತಿದ್ದೀವಿ. ಮತ್ತು ತಮ್ಮ ಇದರೊಳಗೆ ನೀವು ಒಂದು ಕಡೆ ಹೇಳಬಹುದು 21-22 ಸಾಲಿನೊಳಗೆ ಯಾರಾದರೂ ODOP ಒಂದು ಜಿಲ್ಲೆ ಒಂದು ಬೆಳೆ ಅನ್ನುವಂತ ಒಂದು ಯೋಜನೆ ಅಡಿಯೊಳಗೆ ಲಿಂಬೆ ಅಭಿವೃದ್ಧಿ ಮಂಡಳಿಯವರು ಇರಬಹುದು ಅಥವಾ ಜಿಲ್ಲೆಯ ಅಧಿಕಾರಿಗಳಾಗಿರಬಹುದು ಈ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದಾರೆ, ತಾವು ನೇರವಾಗಿ ಲಿಂಬೆ ಅಭಿವೃದ್ಧಿ ಮಂಡಳಿಯನ್ನು ಸಂಪರ್ಕಿಸಬಹುದು ಅಥವಾ ODOP ಕೋಆರ್ಡಿನೇಟರ್ ಆಗಿರತಕ್ಕಂತಹ ನಮ್ಮ ಜಿಲ್ಲೆಯ ಸಿದ್ದು ಪೂಜಾರಿ ಅವರನ್ನ, ಮಹಾದೇವ ಅಂಬಲಿ ಅವರನ್ನ, ಶೈಲಜಾ ಸ್ತವಾರಮಠ ಅವರನ್ನ ಸಂಪರ್ಕಿಸಬಹುದು ಅನ್ನುವಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಈ ವಿಷಯ ಕುರಿತು ಪ್ರಸಾರ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ನಾವು ಇವತ್ತು ಹಾಕ್ತಾ ಇದ್ದೇವೆ. ಬಹಳ ಸಂತೋಷ ಆಯ್ತ್ರಿ. ಇಲ್ಲ ಆದ್ರೂ ನನ್ನ ವಿಚಾರಗಳನ್ನ ಹೇಳಕ್ ಆಸ್ಪದ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ತಮ್ಮ ಸಹಕಾರ ನಮ್ಮ ರೈತರು, ಯಾಕಂತಂದ್ರೆ ಎಲ್ಲಿ ನಮ್ಮ ಟವರ್ ಬರುವುದಿಲ್ಲ, ಎಲ್ಲಾ ಕಡೆಗಳಲ್ಲಿಯೂ ನಮ್ಮ ರೈತರು ತಮ್ಮ ಆರೋಗ್ಯವನ್ನ, ತಮ್ಮ ಯಾವುದು ಮನಸ್ಸನ್ನ ಕಲುಷಿತ ಮಾಡಿಕೊಳ್ಳದೆ ರೇಡಿಯೋ ಆಕಾಶವಾಣಿಯನ್ನು ಕೇಳೋದ್ರ ಮುಖಾಂತರ ಏನು ಸಂತೃಪ್ತ ಜೀವನವನ್ನು ಕಳೀತಾ ಇದ್ದಾರೆ, ವ್ಯರ್ಥ ಸಮಯವನ್ನ ಟಿವಿ ಮುಂದೆ ಕುಳಿತುಕೊಳ್ಳದೆ ಆಕಾಶವಾಣಿಯನ್ನು ಪ್ರೀತಿ ಮಾಡತಕ್ಕಂಥ ರೈತರಿಗೆ ಇನ್ನೊಂದಿಷ್ಟು ಉತ್ತೇಜನ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಈ ಆಕಾಶವಾಣಿಯಿಂದ ಆಗ್ಯದ. ಈ ವಿಷಯವನ್ನ ಎಷ್ಟೋ ಶ್ರೋತೃಗಳಿಗೆ ನೀವು ಪ್ರಸಾರ ಮಾಡ್ತೀರಿ, ಇದರ ಪ್ರಯೋಜನವನ್ನ ನಮ್ಮ ಜಿಲ್ಲೆಯ ಲಿಂಬೆ ಬೆಳೆಗಾರ ರೈತರು ಪಡ್ಕೋತಾರನ್ನುವಂಥ ಒಂದು ಭಾವನೆ ನನ್ನಲ್ಲಿನೂ ಇರತಕ್ಕಂಥದ್ದು. ಒಳ್ಳೆಯದು ಅಶೋಕ್ ಅಲ್ಲಾಪುರ್ ಸರ್, ತಾವು ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಏನು ಕರ್ನಾಟಕ ರಾಜ್ಯ ಲಿಂಬೆ ಅಭಿವೃದ್ಧಿ ಮಂಡಳಿ ವಿಶೇಷವಾಗಿ ನಮ್ಮ ಲಿಂಬೆ ಬೆಳೆಗಾರರಿಗೆ ಯಾವ ರೀತಿಯಾದಂತಹ ಸೌಲಭ್ಯಗಳು, ಯಾವ ರೀತಿ ಯೋಜನೆಗಳು ಮತ್ತು ಅದರೊಳಗೆ ಭಾಗವಹಿಸುವಂತಹ ಒಂದು ಅವಕಾಶ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ, ಮತ್ತು ಈ ಒಂದು ಯೋಜನೆಯೊಳಗೆ ಭಾಗವಹಿಸಿ ನಮ್ಮ ರೈತರು ಆರ್ಥಿಕವಾಗಿ ಸದೃಢ ಆಗುವಂತಹ ಬೆಳೆಯುವಂತಹ ಎಲ್ಲ ಅವಕಾಶಗಳು ಅದಾವ ಅನ್ನುವಂತಹ ವಿಚಾರವನ್ನು ತಾವು ಹೇಳಿದ್ದೀರಿ. ಇನ್ನು ಹೆಚ್ಚಿನ ಸಂಖ್ಯೆ ಒಳಗೆ ನಮ್ಮ ರೈತರು ಇದರೊಳಗೆ ಭಾಗವಹಿಸಿ, ಯಾಕಪ್ಪ ಅಂತಂದ್ರೆ ನಮ್ಮ ಜಿಲ್ಲೆಯ ಒಂದು ಉಸಿರೆ ಲಿಂಬೆ ಅಂತ ಹೇಳಿ ಹೇಳಬಹುದು, ಲಿಂಬೆ ಒಂದು ವರ ಅಂತಲೂ ಕೂಡ ಹೇಳಬಹುದು. ಈ ಸಂದರ್ಭದೊಳಗೆ ನಮಗೆ ಎಲ್ಲರಿಗೂ ಲಿಂಬೆ ಇರಲಾರದೆ ನಡೆಯುವುದಿಲ್ಲ, ದಿನನಿತ್ಯದ ಚಟುವಟಿಕೆ ನಡೆಯುವುದೇ ಒಂದು ಲಿಂಬೆ ಮುಖಾಂತರ, ಮುಂಜಾನೆಯಿಂದ ಸಾಯಂಕಾಲ ತನಕನು ಲಿಂಬೆ ಬೇಕೇ ಬೇಕು ನಮಗೆ. ನಾನು ಜನರಿಂದ ಸಾಯುವವರಿಗೆ ಅಂತ ಹೇಳ್ಬಿಟ್ಟು, ಪ್ರತಿಯೊಬ್ಬರಿಗೂ ಅತ್ಯಂತ ಉತ್ಕೃಷ್ಟವಾದ ಲಿಂಬೆ ಮತ್ತು ಅತ್ಯಂತ ರಸಭರಿತವಾಗಿರತಕ್ಕಂಥ ಲಿಂಬೆ ನಮ್ಮ ವಿಜಯಪುರ ಜಿಲ್ಲೆಯ ಲಿಂಬೆಯ, ಅದರ ಸುವಾಸನೆ ಅದನ್ನ ನಾವು ಶರಬತ್ ಮಾಡಿ ಕುಡಿಯುವಾಗ ಗೊತ್ತಾಗ್ತದೆ, ಬಹಳ ಸ್ವಾದಿಷ್ಟವಾದಂತಹದ್ದು ಮತ್ತು ಉತ್ಕೃಷ್ಟವಾದಂತಹ ಒಂದು ಪರಿಮಳ ಇರುವಂತಹದ್ದು. ಆಮೇಲೆ ಗುಣಮಟ್ಟದೊಳಗೆ ನಮ್ಮ ಲಿಂಬೆಗೆ ಸರಿಸಾಟಿ ಇಲ್ಲ ಅನ್ನುವಂತಹ ಮಾತು ನಮ್ಮೆಲ್ಲರಿಗೂ ಹೆಮ್ಮೆ ತರುವಂತಹ ಒಂದು ವಿಷಯ. ಇವತ್ತಿನ ಕಾರ್ಯಕ್ರಮದೊಳಗೆ ತಾವು ಭಾಗವಹಿಸಿ ನಮ್ಮ ಎಲ್ಲ ರೈತರಿಗೆ ಲಿಂಬೆ ಅಭಿವೃದ್ಧಿ ಮಂಡಳಿ ಯಾವ ರೀತಿ ಸಹಕಾರ ನೀಡ್ತಾ ಇದೆ, ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಯೋಜನೆಗಳನ್ನು ಹಾಕೊಳ್ಳುವಂತಹ ಒಂದು ನಿಟ್ಟಿನೊಳಗೆ ಕೆಲಸ ಮಾಡ್ತಾ ಇದೆ ಅನ್ನುವಂತಹ ವಿಚಾರಗಳನ್ನು ಸರಳವಾಗಿ ನಮ್ಮ ಎಲ್ಲ ರೈತರಿಗೆ ತಿಳಿಸಿಕೊಟ್ಟಿದ್ದೀರಿ, ಅವರಲ್ಲಿ ಸ್ಫೂರ್ತಿ ತುಂಬಿದ್ದೀರಿ. ಮುಂದಿನ ದಿನಗಳಲ್ಲಿ ತಮ್ಮ ಅಭಿವೃದ್ಧಿ ಮಂಡಳಿಯಿಂದ ಸಾಕಷ್ಟು ಕೆಲಸಗಳಾಗಲಿ, ನಮ್ಮ ರೈತರು ಅಭಿವೃದ್ಧಿಯಾಗಲಿ, ಮತ್ತೆ ನಮ್ಮ ಲಿಂಬೆಗೆ ತಾವು ಹೇಳದಂಗ GIT ಆದಷ್ಟು ಜಲ್ದಿ ಸಿಕ್ಕು ಅದರ ಮೂಲಕನೂ ಕೂಡ ಉನ್ನತಿ ಸಿಗಲಿ ಅಂತ ಹೇಳಿ ಹಾರೈಸ್ತಾ, ಇಲ್ಲಿವರೆಗೂ ಬಂದು ಸಂವಾದದೊಳಗೆ ಭಾಗವಹಿಸಿ ನಮ್ಮ ರೈತರಿಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಆತ್ಮೀರೆ ಅಶೋಕ್ ಅಲ್ಲಾಪುರ್ ಅವರನ್ನ ತಾವು ಮಾತಾಡಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮತ್ತು ಹೆಚ್ಚಿನ ವಿಚಾರಗಳಿಗಾಗಿ ಅವರ ಜೊತೆ ತಾವು ಸಂಪರ್ಕ ಸಾಧಿಸಬಹುದು. ಅದಕ್ಕಾಗಿ ಅವರ ಮೊಬೈಲ್ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9448817265. ಫೋನ್ ನಂಬರ್ ಇನ್ನೊಂದ್ಸಲ 9448817265. ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಿ ಅಧ್ಯಕ್ಷರ ಜೊತೆ ಮಾತಾಡಬಹುದು. ಒಳ್ಳೆಯದು, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಲಿಂಬೆ ಅಭಿವೃದ್ಧಿ ಮಂಡಳಿಯ ಕಾರ್ಯಚಟುವಟಿಕೆಗಳ ಕುರಿತು ಕರ್ನಾಟಕ ರಾಜ್ಯ ಲಿಂಬೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಅಶೋಕ್ ಅಲ್ಲಾಪುರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು SR ರೋಳಿ. ಈಗ ಕೇಳಿ ಜಾನಪದ ಸಂಗೀತದಲ್ಲಿ ಮೆಣಸಿನಹಾಳದ ಯಲ್ಲಪ್ಪ ಮಲ್ಲಪ್ಪ ಚೌಡ್ಕಿ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದಗಳು. ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ, ಹಚ್ಚಿಕೊಳ್ಳಮ್ಮ ಕುಂಕುಮವ, ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ, ಹಚ್ಚಿಕೊಳ್ಳಮ್ಮ ಮೇಲೆ ಹಾಳು ಹಳಿಯ ಮೇಲೆ ಈ ಬ್ಯಾಡ ಮಗಳೇ ಕುಂಕುಮವ ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ ಅಂತಿರಂಗಿಯ ಸೀರೆಯಲ್ಲಿಟ್ಟು ಸರಪ ಎಂಬುವ ಪಟ್ಟಿಯಲ್ಲಿಟ್ಟು ಅಂತಿರಂಗಿಯ ಸೀರೆಯಲ್ಲಿಟ್ಟು ಸರಪ ಎಂಬುವ ಪಟ್ಟಿಯಲ್ಲಿಟ್ಟು ಪತಿವ್ರತ ಕಾಯಿಕೊಳ್ಳಮ್ಮ ಪತಿವ್ರತ ಕಾಯಿಕೊಳ್ಳಮ್ಮ ಕುಂಕುಮವ ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ ಕುಂಕುಮವ ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ ಮಗಳೇ ಹಾಳು ಹಳಿಯ ಮೇಲೆ ಇರಿ ಬ್ಯಾಡ ಮಗಳೇ ಗಂಡನಂದರ ಭಾಗ್ಯದ ಬಂಡಿ ಗಂಡನಂದರ ಭಾಗ್ಯದ ಬಂಡಿ ಕುಲಾದಿಯರೆಂದು ತಿಳಿ ಮಗಳೇ ಕುಂಕುಮವ ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ ಕುಂಕುಮವ ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ ಮಾತ್ಮನೆಂಬ ಯುವತಿ ದರಸಿ ಮಹಾತ್ಮನೆಂಬೋ ಯುವತಿ ದರಸಿ ಅದರ ಬೇಲಿ ಕುಂಕುಮ ದರಸಿ ಅದರ ಬೇಲಿ ಕುಂಕುಮ ದರಸಿ ಭಾಗ್ಯ ಎಂಬೋ ಭಂಡಾರ ದರಸಿ ಭಾಗ್ಯ ಎಂಬೋ ಭಂಡಾರ ದರಸಿ ಗುರುಪಾದ ಸೇವೆ ಎಂದು ಗುರುಪಾದ ಸೇವೆ ಎಂದು ಕುಂಕುಮವ ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ ಕುಂಕುಮವ ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ ಹಾಳು ಹಣೆಯ ಮೇಲೆ ಇರಿ ಬ್ಯಾಡ ಮಗಳೇ ಹಾಳು ಹಣೆಯ ಮೇಲೆ ಇರಿ ಬ್ಯಾಡ ಮಗಳೇ ಕುಂಕುಮವ ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ ಕರಿಂಬವಾ ಕೈಯಲ್ಲಿ ತಿಮ್ಮಿದಳ ಗಿರಿಯೇಗರಿಂಬಿಯುಳ್ಳವ ದಾದ ಮೂವರ ಸೆಲೆಗಳಲ್ಲಿ ಕೆಳದ ತೊಗಳನ್ನು ಮಾನಕಾರ್ಯ ಅವರಿಗಿತ್ತು ಮಾನಕಾರ್ಯ ಮಾನವಿತ್ತು ಮಾನಕಾರ್ಯ ಅವರಿಗಿತ್ತು ಮಾನಕಾರ್ಯ ಮಾನವಿತ್ತು ಸರಿಯ ಗಾಡಿನ ಧರಣಿ ಒಳಗಮ್ಮ ಕರುಣೆಯಲ್ಲಮ್ಮ ಧರಣಿವಳಗಮ್ಮ ಕರುಣೆಯಲ್ಲಮ್ಮ ಪ್ರಥಮ ಕೃತಯುಗದಲ್ಲಿ ಪರಶಿವನಿಗೆ ಸತಿಯಾಗಿ ಪ್ರಥಮ ಕೃತಯುಗದಲ್ಲಿ ಪರಶಿವನಿಗೆ ಸತಿಯಾಗಿ ನಿನಿತ್ತ ಮೆರೆದೇ ರಜಿತ ಗಿರಿವಳಗೆ ಕುತುಕ ಮಧುಕೈಯ ಬರವ ಪ್ರಾಣ ಹತವ ಮಾಡಿದೇ